ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:32 ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಬೋಡೋ ದ್ರಾವಣ ತಯಾರಿಕೆ ಮತ್ತು ಬಳಕೆಯಲ್ಲಿ ಗಮನಿಸಬೇಕಾದ ಅಂಶಗಳು, ಈ ಕುರಿತು ಪ್ರಗತಿಪರ ಕಾಫಿ ಬೆಳೆಗಾರರಾಗಿರುವ ಎಚ್ಎಸ್ ಧರ್ಮರಾಜು ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸ್ನೇಹಿತರೆ, ರೈತ ಬಾಂಧವರೇ, ಬೋಡೋ ದ್ರಾವಣವನ್ನು ತಯಾರಿಸಿಕೊಂಡು ಬಳಕೆ ಮಾಡುವ ಹಿನ್ನೆಲೆಯಲ್ಲಿ ಎರಡು ಪ್ರಮುಖವಾದ ಪದಾರ್ಥಗಳು ಬೇಕು. ಒಂದು ಮೈಲುತುತ್ತ, ಇನ್ನೊಂದು ಸುಣ್ಣ. ನೀರಂತೂ ಸಿಕ್ಕೇ ಸಿಗುತ್ತೆ. ಬೋಡೋ ದ್ರಾವಣವನ್ನು ಬಳಕೆ ಮಾಡುವ ಹಿನ್ನೆಲೆಯಲ್ಲಿ ಎಷ್ಟೋ ಜನಗಳಿಗೆ ಮೈಲುತುತ್ತದ್ದು ಗುಣಮಟ್ಟ ಅಥವಾ ಅದರ ಹಿನ್ನೆಲೆ, ಹಾಗೆ ಸುಣ್ಣದ ವಿಚಾರನೂ ಸರಿಯಾಗಿ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಖಾತ್ರಿಯಾದ ಮೂಲಗಳನ್ನು ಉಪಯೋಗಿಸ್ಕೊಳ್ತಾರೆ ಅಥವಾ ನಂಬಿಕೆಯಿಂದ ಖರೀದಿ ಮಾಡಿಕೊಂಡು ಬಳಕೆ ಮಾಡಿಕೊಳ್ಳೋದಿದೆ. ಆದರೂ ಸುಣ್ಣ ಮತ್ತು ಬೋರ್ಡೋ ದ್ರಾವಣದ ಇನ್ನೊಂದು ಪ್ರಮುಖವಾದ ಘಟಕ ಇದೆಯಲ್ಲ, ಮೈಲ್ತುತ್ತ, ಈ ಎರಡೂ ಪದಾರ್ಥಗಳನ್ನು ಆಯ್ಕೆ ಮಾಡುವಾಗ ಏನು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕನ್ನೋದ್ರ ಬಗ್ಗೆ ಇವತ್ತು ತಮ್ಮ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹೊಂಕರವಳ್ಳಿ ಸಮೀಪದ ಎಚ್ಎಸ್ ಧರ್ಮರಾಜ್ ಅವರು. ಧರ್ಮರಾಜ್ ಅವರು ಪ್ರಗತಿಪರ ಕೃಷಿಕರು, ಹಾಗೆ ತೋಟವನ್ನು ಚೆನ್ನಾಗಿ ಪೋಷಣೆ ಮಾಡಿಕೊಂಡು ಹೋಗ್ತಿದ್ದಾರೆ. ಇತರೆ ರೈತರಿಗೂ ತಮ್ಮ ಅನುಭವಗಳನ್ನು ಆಗಾಗ್ಗೆ ಹಂಚಿಕೊಳ್ತಾ ಇರ್ತಾರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ವಿಷಯಗಳನ್ನು ತಿಳಿಸಲಾಗ್ತಾ ಇದೆ, ಆಸಕ್ತಿಯಿಂದ ಗಮನಿಸಿಕೊಳ್ಬೇಕಾಗಿ ನಮ್ಮ ವಿನಂತಿ. ಧರ್ಮರಾಜ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಹೇಳಿ, ಮೈಲ್ತುತ್ತ ಇವತ್ತು ಎಷ್ಟು ರೂಪದಲ್ಲಿ ಅಥವಾ ಬಗೆಯಲ್ಲಿ ಸಿಗುತ್ತೆ, ಅದರ ಹಿನ್ನೆಲೆ, ಅದರ ಗುಣಮಟ್ಟ, ಅದರ ಮಾಪಕಗಳು ನೀವು ಕಂಡಂತೆ ಹೇಗಿದಾವೆ, ಹೇಗಿರ್ಬೇಕಂತ ಹೇಳ್ತೀರಿ? ಮೈಲ್ತುತ್ತ ಅಂತ ಏನು ಕರಿತೀವಿ, ಇದು ಒಂದು ಅದ್ಭುತವಾದ ಕೊಳೆನಾಶಕ, ಕೊಳೆ ರೋಗ ಬರದಂಗೆ ತಡೆಯೋದಕ್ಕೆ ಅದ್ಭುತವಾದ ಔಷಧಿ ಅಂತಾನೆ ಹೇಳ್ಬಹುದು. ಇದನ್ನ ನಾವು ಹೇಗೆ ತಯಾರು ಮಾಡ್ಕೋತೀವಿ, ಹೇಗೆ ಅಪ್ಲೈ ಮಾಡ್ತೀವಿ ಅನ್ನೋದು ಎಷ್ಟು ನಮಗೆ ಉಪಯುಕ್ತ ಆಗುತ್ತೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಳ್ಳೋಣ. ಬೋಡೋ ದ್ರಾವಣನ ರೆಡಿ ಮಾಡ್ಕೊಳ್ಳೋದೇ ಫಸ್ಟ್ ಕಲ್ತ್ಕೋಬೇಕು ನಾವು, ಹೇಗೆ ರೆಡಿ ಮಾಡ್ಕೋಬೇಕು. ತುಂಬಾ ಜನ ತಪ್ಪ ತಪ್ಪಾಗಿ ಅದನ್ನ ರೆಡಿ ಮಾಡ್ಕೋತಾರೆ. ಆತರ ಮಾಡಿದಾಗ ಅದಷ್ಟು ಚೆನ್ನಾಗಿ ಕೆಲಸ ಮಾಡಲ್ಲ. ಪರಿಣಾಮಕಾರಿಯಾಗಿ ಕೆಲಸ ಆಗ್ಬೇಕಂದಾಗ ಅದನ್ನ ಒಂದು ಮಾನದಂಡದಲ್ಲಿ, ಒಂದು ಇಷ್ಟೇ ತೂಕ, ಇಷ್ಟೇ ಪ್ರಮಾಣದ ಸುಣ್ಣ, ಇಷ್ಟೇ ಪ್ರಮಾಣದ ಕಾಪರ್ ಸಲ್ಫೈಟ್ ಇಟ್ಕೊಂಡು ಅದನ್ನ ಹೇಗೆ ನಾವು ತಯಾರು ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ. ಮೊದಲಿಗೆ ನಾವೇನಂದ್ರೆ ಉತ್ತಮ ಗುಣ, ನೀವು ಹೇಳಿದಾಗೆ ಉತ್ತಮ ಗುಣಮಟ್ಟದ ಕಾಪರ್ ಸಲ್ಫೇಟ್ ತಗೊಂಡ್ಬರ್ಬೇಕು. ಉತ್ತಮ ಗುಣಮಟ್ಟ ಅಂತಂದ್ರೆ ನನ್ನ ಪ್ರಕಾರ ಕಾಪರ್ ಸಲ್ಫೇಟ್ ಅಲ್ಲಿ ತುಂಬಾ ಫಾರ್ಮರಿಗೆ ಮೋಸ ಆಗ್ತಾ ಇದೆ. ಯಾವ್ದ್ರಲ್ಲಿ ಅಂತಂದ್ರೆ ಮಾಯಿಶ್ಚರ್, ಅಂದ್ರೆ ಕಾಪರ್ ಸಲ್ಫೈಟ್ 12 ಇರಬೇಕು ಮಾಯಿಶ್ಚರ್. ನಾವು ಅದನ್ನ ನಮ್ಮ ಕಾಫಿ ಮೀಟರ್ ನಲ್ಲೇ ಚೆಕ್ ಮಾಡ್ಕೋಬಹುದು. ಕೆಲವೆಲ್ಲ ಚೆಕ್ ಮಾಡಿದಾಗ ತುಂಬಾ ಆಶ್ಚರ್ಯ ಆಗುತ್ತೆ, ಆಘಾತ ಆಗುತ್ತೆ. 35-40 ಇನ್ ಕೆಲವು ಮೀಟರ್ ರೀಡಿಂಗ್ ಗೆ ಸಿಕ್ಕಲ್ಲ, ಆತರ ತೇವಾಂಶ ಇರುತ್ತೆ. ನಿನ್ನೆ ಒಬ್ರು ಈ ತರ ವಿಚಾರ ಕೇಳ್ತಾ ಇದ್ದಾಗ, ನಾವು ಪಿ ಎಚ್ ಮೀಟರ್ ಬ್ಯಾಲೆನ್ಸ್ ಗೆ ಬರ್ತಾ ಇಲ್ಲ, 14 ಮೇಲ್ ಹೋಗ್ತಾ ಇದೆ ಕಾಪರ್ ಸಲ್ಫೈಟ್ ಸುಣ್ಣ 2 kg ಹಾಕ್ತಾ ಸಮನಾಗಿ ಹಾಕ್ಬೇಕಲ್ಲ, ಹಾಕಿದಾಗ ಅಷ್ಟು ಆಗ್ತಾ ಇದೆ ಅಂತ. ನಾನು ಕಾಪರ್ ಸಲ್ಫೈಟ್ ಗುಣಮಟ್ಟ ಚೆಕ್ ಮಾಡಿ, ತೇವಾಂಶ ಜಾಸ್ತಿ ಇರುತ್ತೆ, ನೀರಿನಂಶ ಜಾಸ್ತಿ ಇರುತ್ತೆ ಅದರಲ್ಲಿ, ಹಾಗಾಗಿ ನಿಮಗೆ ಕರೆಕ್ಟ್ ಬ್ಯಾಲೆನ್ಸ್ ಬರ್ತಾ ಇಲ್ಲ, ಎಷ್ಟು ಹಾಕಿದ್ರೆ ಬರದೇ ಇದೆ ಚೆಕ್ ಮಾಡಿ ಅಂತ ಅಂದಾಗ, ಅದು 2 kg ಕಾಪರ್ ಸಲ್ಫೈಟ್ ಒಳಗಡೆ 1 kg 200 g ಸುಣ್ಣ ಹಾಕಿದಾಗ ಬ್ಯಾಲೆನ್ಸ್ ಬರ್ತಾ ಇದೆ ಅದು. ಅಲ್ಲಿಗೆ ಅರ್ಥ ಏನಂತ ಅಂದ್ರೆ ಅದರಲ್ಲಿ 1.5 kg ಕಾಪರ್ ಸಲ್ಫೈಟ್ ಇದೆ ಅಂತ, ಇನ್ನ 3/4 kg ನೀರಿನಂಶ, ಅದು ನಮಗೆ ದೊಡ್ಡ ನಷ್ಟ. ಅದಕ್ಕೋಸ್ಕರ ನಾವು ಕಾಪರ್ ಸಲ್ಫೈಟ್ ಒಳ್ಳೆ ಬ್ರ್ಯಾಂಡ್ ಲೋಕಲ್ ಇರ್ಬೋದು ಅಥವಾ ಹೊರಗಡೆದೇ ಇರ್ಬೋದು, ನಾವು ಅದನ್ನ ಇನ್ನು ಚೆಕ್ ಮಾಡೋದು ವಾಷರ್ ಮೀಟರ್ ಇರ್ಬೇಕಂತಿಲ್ಲ ಸರ್. ಈಗೇನಂತಂದ್ರೆ ನಾವು ಕೈಲಿ ಇಟ್ಕೊಂಡು ಹಿಂಗೆ ಬಿಟ್ರೆ ರವೆ ತರ ಫ್ಲೋ ಆಗ್ಬೇಕು, ಮರಳು ತರ ಕೆಳಗಡೆ ಬೀಳ್ಬೇಕು ಉದ್ರ ಉದ್ರಾಗಿ. ಮತ್ತೆ ಕೈಲಿ ಇಟ್ಕೊಂಡು ಉರ್ಗಿದ್ರೆ ಹಾರೋಗುತ್ತೆ, ಡ್ರೈ ಇದ್ರೆ ತೇವಾಂಶ ಇದ್ರೆ ಎಲ್ಲ ಮುದ್ದೆ ಆಗುತ್ತೆ. ಒಂದು ಮುಷ್ಟಿಲಿ ಇಟ್ಕೊಂಡು ಹಿಂಗ್ ಪ್ರೆಸ್ ಮಾಡಿದಾಗ ಲಾಡು ತರ ಉಂಡೆ ಆಗುತ್ತೆ, ಅದು ನಾವು ಕೆಳಗಡೆ ಹಿಂಗೆ ಫ್ಲೋ ಮಾಡಕ್ ಆಗಲ್ಲ, ಒಟ್ಟಿಗೆ ದಪ್ಪ ಅಂತ ಬಿದ್ದ್ಬಿಡುತ್ತೆ. ಅದು ನಮಗೆ ಗುಣಮಟ್ಟ ಚೆಕ್ ಮಾಡ ಈಸಿ ಮೆಥಡ್. ಗಡ್ಡೆ ಗಡ್ಡೆ ತರ ಅಥವಾ ಗಟ್ಟಿ ಗಟ್ಟಿ ಉಂಡೆಗಳ ತರ ಬರುತ್ತಲ್ಲ ಆಗ ಕ್ರಿಸ್ಟಲ್, ಅದು ಇನ್ನು ತುಂಬಾ ಒಳ್ಳೇದು ಸರ್. ಆ ಕ್ರಿಸ್ಟಲ್ ಇರುತ್ತಲ್ಲ ಅದು ಗಾಜಿನ ತರ ಇರಬೇಕು, ಅದರಲ್ಲಿ ಹಿಟ್ಟಿಟ್ ಕಲ್ ತರ ಇರಬಾರ್ದು, ಗಾಜಿನ ರೂಪದಲ್ಲಿ ಇರಬೇಕು. ನಾವು ಕೈಲಿ ಹಿಡ್ಕಂದ್ರೆ ಈ ಜಲ್ಲಿ ಕಲ್ ಅಲ್ಲಾಡ್ತಿರ್ ಸೌಂಡ್ ಬರುತ್ತಲ್ಲ ಮೋಟೆಲ್, ಆ ತರ ಸೌಂಡ್ ಬರುತ್ತೆ. ಅದು ಒಂದ್ ಮೆಥಡ್. ಮತ್ತೆ ಅದನ್ನು ನಾವು ಪುಡಿ ಮಾಡಿ ಮಾಶರ್ ಮೀಟರ್ ಹಾಕಬಹುದು, ಅದರಲ್ಲೂ ತೇವಾಂಶ ಇರಲ್ಲ ಅಂತ ಹೇಳಕ್ಕಲ್ಲ. ತೇವಾಂಶ ಇದ್ರೆ ಹಿಟ್ಟಿಟ್ ತರ ಇರುತ್ತೆ ಅದು ಕ್ರಿಸ್ಟಲ್, ಒಳ್ಳೆ ಗುಣಮಟ್ಟದಾದ್ರೆ ಗಾಜಿನ ತರ ಇರುತ್ತೆ. ನಾನ್ ತಂದಿದೀನಿ, ಅದನ್ನ ನಾವು ಚೆಕ್ ಮಾಡಿ ನೋಡಿದಾಗ ನಾವ್ ಏನ್ ಹೇಳ್ತಾ ಇದೀನಿ ಆ ರೂಪದಲ್ಲಿ ಇದೆ ಅದು. ಇದು ಗುಣಮಟ್ಟ ನಾವು ನೋಡ್ಬೇಕಾಗಿರೋಂಥದ್ದು. ಮತ್ತೆ ಕರೆಕ್ಟ್ ಆಗಿ ತೂಕ ಮಾಡ್ಕೊಂಡು ಬೋಡೋ ದ್ರಾವಣನ ತುಂಬಾ ಸಿಂಪಲ್ ಇದೆ ಸರ್. ಸುಣ್ಣನ ಫಸ್ಟ್ ಬ್ಯಾರ್ಲಿಗೆ ಹಾಕೋಬೇಕು. ಈಗ 200 ಲೀಟರ್ ಬ್ಯಾರ್ಲಿಗೆ 150-160 ನೀರನ್ನ ತುಂಬಕೋಬೇಕು. ಅದಕ್ಕೆ 2 ಕೆಜಿ ಸುಣ್ಣನ ಒಂದು ಡಬ್ಬದಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆ ಬ್ಯಾರ್ಲಿಗೆ ಹಾಕ್ಬೇಕು. ಅಲ್ಲಿಗೆ 150 ಇದ್ದಿದ್ 170 ಲೀಟರ್ ಆಯ್ತು. ಇನ್ನೊಂದು ಡಬ್ಬದಲ್ಲಿ ನಾವು ಕಾಪರ್ ಸಲ್ಫೇಟ್ ದ್ರಾವಣನ ಇಟ್ಕೊಂಡಿರ್ತೀವಿ. ನಿಧಾನವಾಗಿ ಈ ಕಾಪರ್ ಸಲ್ಫೇಟ್ ದ್ರಾವಣನ 170 ಲೀಟರ್ದು ಒಂದು ಲಿಕ್ವಿಡ್ ಇದೆ, ಅದ್ರೊಳಗಡೆ ಸ್ಟಪ್ ಅಂತ ಒಂದೇ ಸರಿ ಹಾಕ್ಬಾರ್ದು, ನಿಧಾನಕ್ಕೆ ಸುರಿತಾ ಇರ್ಬೇಕು, ಇನ್ನೊಬ್ರು ತಿರುತ್ತಾ ಇರ್ಬೇಕು. ಕರೆಕ್ಟ್ ಆಗಿ pH ಬರುತ್ತೆ ಆಗ. ಕೆಲವೊಬ್ರು ಹೇಳ್ತಾರೆ ರಾತ್ರಿ ಹೊತ್ತು ತಯಾರಿಸಿಕೊಂಡು ಬೆಳಗಿನ ಹೊತ್ತು ಸೇರಿಸಿದ್ರೆ ಒಳ್ಳೇದು ಅಂತ. ಅದಿನ್ನೊಂದ್ ಟೈಪ್ ಸರ್ ನಾನು ಹೇಳ್ತೇನೆ, ಅದನ್ನ ನಾವು ದ್ರಾವಣ ಹೇಗ್ ಬೇಕಾದ್ರೂ ಮಾಡ್ಕೋಬಹುದು ಅವರು. ಈಗ ನಾನು ಹೇಳ್ತಿರೋದು ದ್ರಾವಣ ಮಾಡ್ಕೊಂಡಾದ್ಮೇಲೆ ಹೇಗೆ ತೋಟದಲ್ಲಿ ನಾವು ದ್ರಾವಣ ತಯಾರಿಸ್ಕೋಬೇಕು ಅನ್ನೋದನ್ನ. ಅದನ್ನೇ ಸುಣ್ಣದ ನೀರಿಗೆ ನಾವು ಕಾಪರ್ ಸಲ್ಫೇಟ್ ಯಾಕೆ ಹಾಕ್ಬೇಕಂತ ಅಂದ್ರೆ, ಸುಣ್ಣನ ಉಪಯೋಗಿಸೋದು ಇದು ತುಂಬಾ ಅಸಿಡಿಕ್ ಅಂದ್ರೆ pH 1.5-3 ಈ ತರ ಇರುತ್ತೆ pH. ಅದನ್ನ pH ಸಮತೋಲನ ಮಾಡೋದಕ್ಕೆ ಅಂದ್ರೆ pH ಐಡಿಯಲ್ ಒಂದು 7-9 pH ಬರ್ಲಿ ಅನ್ನೋ ಉದ್ದೇಶಕ್ಕೆ ಸುಣ್ಣಕ್ಕೆ ಇದನ್ನ ಸೇರಿಸ್ತೀವಿ ನಾವು. ಅದೇನೇ ನಾವು 170 ಲೀಟರ್ ಕಾಪರ್ ಸಲ್ಫೇಟ್ ನೀರ್ ಇಟ್ಕೊಂಡು ಅದಕ್ಕೆ ಸುಣ್ಣದ ನೀರ್ ಹಾಕಿದಾಗ ಉಲ್ಟಾ ಮಾಡಿದಾಗ pH ಬ್ಯಾಲೆನ್ಸ್ ಬರಲ್ಲ, ಒಡಿಯುತ್ತೆ ಮೊಸರು ತರ. ಯಾಕೆ ಅಂತ ಅಂದ್ರೆ ಸುಣ್ಣ ಜಾಸ್ತಿ ಇರುತ್ತೆ ಪ್ರಮಾಣ, ಕಾಪರ್ ಸಲ್ಫೇಟ್ ನಿಧಾನಕ್ಕೆ ಬೀಳ್ತಾ ಇದ್ದಾಗ ಇದ್ರ ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಅದು ಕಂಪ್ಲೀಟ್ ನಿಧಾನಕ್ಕೆ ನ್ಯೂಟ್ರಲ್ ಮಾಡ್ತಾ ಹೋಗುತ್ತೆ, ಅಲ್ಲಿಗೆ ಕ್ಲೀನ್ ಆಗಿ pH ಬ್ಯಾಲೆನ್ಸ್ ಬರುತ್ತೆ. ಯಾಕೆಂದ್ರೆ ಇದ್ರದ್ದು ಪ್ರಮಾಣ ಕಮ್ಮಿ ಇರೋದ್ರಿಂದ ಕಾಪರ್ ಸಲ್ಫೇಟ್ ಅದ್ರ ಈಸಿಯಾಗಿ ನ್ಯೂಟ್ರಲ್ ಆಗ್ಬಿಡುತ್ತೆ. ಕಾಪರ್ ಸಲ್ಫೇಟ್ ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಸುಣ್ಣ ಸ್ವಲ್ಪ ಹೋದಾಗ ಇದು ತುಂಬಾ ಪ್ರತಿರೋಧ ಮಾಡಿ ಅದು ನ್ಯೂಟ್ರಲ್ ಹೋಗಲ್ಲ. ಇದು ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೋಬೇಕಾಗಿರೋ ವಿಧಾನ. ನಮ್ಮ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ನಿರ್ದೇಶಕರಾಗಿದ್ದ ಡಾಕ್ಟರ್ ಜಯರಾಮ್ ಅವರು ಒಂದ್ಸಾರಿ ಹೇಳ್ತಾ ಇದ್ರು, ಅನ್ನ ಹಾಕೊಂಡ್ಮೇಲೆ ಸಾರು ಬಡಿಸ್ತಾರಲ್ಲ ಹಾಗೆ ಅನ್ನನ ನೀವು ಸುಣ್ಣದ ದ್ರಾವಣ ಅಂತ ಅನ್ಕೊಳ್ಳಿ, ಮೈಲ್ ತುತ್ತನ ಸಾರು ಅನ್ಕೊಳ್ಳಿ, ಯಾವಾಗ್ಲೂ ನೆನಪಿಗೆ ಬರುತ್ತೆ. ಅನ್ನ ಹಾಕಿದ್ಮೇಲೆ ನೀವು ಸಾರು ಹೇಗೆ ಬಡಿಸ್ಕೊಳ್ತಿರೋ ಅಥವಾ ಹಾಕ್ತಾರೋ ಹಾಗೆ ಸುಣ್ಣದ ನೀರಿಗೆ ಆಮೇಲೆ ಮೈಲ್ ತುತ್ತದ ದ್ರಾವಣವನ್ನ ಹಾಕೊಂಡ್ರೆ ಅದು ಸೂಕ್ತವಾಗಿ ಬೆರೀತದೆ ಅಂತ ಹೇಳ್ತಾ ಇದ್ರು. ನೀವು ಅದನ್ನೇ ಪುಷ್ಟೀಕರಿಸಿದಿರಿ. ನೆನ್ಪಿಟ್ಕೊಳ್ಳಕ್ಕೆ ಇನ್ನೊಂದು ಈಸಿಯಾಗಿ ಮೆಥಡ್ ಅಂದ್ರೆ ಡಾಕ್ಟರ್ ವೇಣುಗೋಪಾಲ್ ಸರ್ ನಮಗೆ ಹೇಳ್ಕೊಟ್ಟಿರೋದು ಏನಂತ ಅಂದ್ರೆ, ಬಿಳಿ ಹಾಳೆ ಮೇಲೆ ಪೆನ್ ಬರೆಯೋದು. ಸುಣ್ಣ ಫಸ್ಟ್ ಆಮೇಲೆ ನೀಲಿ ಅಲ್ವಾ, ಬಿಳಿ ಹಾಳೆ ಮೇಲೆ ಪೆನ್ ಅಲ್ಲಿ ಏನ್ ಬರಿತೀವಿ ಒಂದ್ ಗೆರೆ ಹಾಕ್ತೀವಿ ಅದು ಫಸ್ಟ್. ಇದು ಇನ್ನು ಏನು ಅಂದ್ರೆ ನೀವು ಮಾತಾಡುವಾಗ ಯಾವಾಗ್ಲೂ ಕಾಪರ್ ಸಲ್ಫೇಟ್ ಸುಣ್ಣ ಅಂತ ಮಾತಾಡ್ಬೇಡಿ, ಸುಣ್ಣ ಕಾಪರ್ ಸಲ್ಫೇಟ್ ಅಂತ ಮಾತಾಡಿ. ರೈತರ ಜೊತೆ ಮಾತಾಡುವಾಗ ಆಳ್ ಜೊತೆ ಮಾತಾಡುವಾಗ ಸುಣ್ಣ ಕಾಪರ್ ಸಲ್ಫೇಟ್ ಅನ್ನೋದನ್ನ ರೂಢಿಸ್ಕೊಳ್ಳಿ ಅಂತ. ಆಗ ಮರ್ತೋಗಲ್ಲ, ಅಥವಾ ಮರ್ತೋಗೋದಿದ್ರೆ ಈ ಬರೀ ಕೇಳಿಸ್ಕೊಂಡಿರ್ತಾರೆ, ಒಂದ್ 15 ದಿವಸ ಆದ್ಮೇಲೆ ಮತ್ ನಂಗೆ ಫೋನ್ ಮಾಡ್ತಾರೆ ಕೆಲವರು, ಸರ್ ಅದು ಸ್ಪಷ್ಟ ಇದು ಸ್ಪಷ್ಟ ಗೊತ್ತಾಗ್ಲಿಲ್ಲ ಸರ್ ಅಂತ ಮರ್ತ್ಬಿಟ್ಟೆ ಸರ್. ಬರ್ಕೊಂಬಿಟ್ರೆ ಒಳ್ಳೇದು, ಸುಣ್ಣ ಫಸ್ಟ್ ನಂತರ ಕಾಪರ್ ಸಲ್ಫೇಟ್. ಇನ್ನೊಂದೇನಂತಂದ್ರೆ ಕಾಪರ್ ಸಲ್ಫೇಟ್ ನಾವು ಅಪ್ಲೈ ಮಾಡುವಾಗ ಕಾಂಟ್ಯಾಕ್ಟ್ ಫಂಗಿಸೈಡ್ ಆಗಿರೋದ್ರಿಂದ ನಾವು ಇದನ್ನ ಎಲ್ಲಾ ಎಲ್ಲಿಗೂ ಕವರ್ ಆಗೋ ತರ ಮಾಡ್ಬೇಕು ಸ್ಪ್ರೇ ಮಾಡುವಾಗ. ಮತ್ತೆ ಪೆಪ್ಪರ್ಗೆ ಮೇಲ್ಗಡೆ ಎಳೆ ಸುಳಿ ಇರುತ್ತಲ್ಲ ಅದಕ್ಕೆ ತಲುಪೋದು ತುಂಬಾ ಇಂಪಾರ್ಟೆಂಟ್. ಈಗ ಏನಾಗುತ್ತೆ, ಅರ್ಧಕ್ಕೆ ಬಳ್ಳಿಗೆ ಹೊಡೆದ್ರೆ ಸೇಫ್ ಅಲ್ಲ, ಮತ್ತೆ ಅಲ್ಲಿಂದ ಅರ್ಧದಿಂದ ಕೊಳೆ ಶುರು ಆಗ್ಬಿಡುತ್ತೆ. ಅದನ್ನ ಕವರ್ ಮಾಡ್ಕೋಬೇಕು. ಕವರ್ ಆಗಂತ ಲ್ಯಾನ್ಸ್ಗಳು ಸಿಗುತ್ತೆ, ಮಾಡಬಹುದು. ಅಡಕೆಗೆ ಮತ್ತೆ ಪೆಪ್ಪರ್ಗೆ 2 ಕೆಜಿ ಸುಣ್ಣ, 2 ಕೆಜಿ ಕಾಪರ್ ಸಲ್ಫೇಟ್, 1% ಬೋಡೋ ದ್ರಾವಣ ರೆಡಿ ಮಾಡ್ಕೊಳ್ಳುವಂಥದ್ದು. ಮತ್ತೆ ಇನ್ನೊಂದು ನೆನ್ಪಿಟ್ಕೋಬೇಕಾಗಿರೋದು ಸರ್, ಕಡ್ಡಾಯವಾಗಿ 24 above ಇರ್ಬೇಕು ಟೆಂಪರೇಚರ್. ತುಂಬಾ ಚೆನ್ನಾಗಿ ಕೆಲಸ ಮಾಡ್ಬೇಕಂತ ಅಂದ್ರೆ ಬಿಸಿಲಿರ್ಬೇಕು, ತುಂಬಾ ಮೋಡ ಇದೆ, ಬೆಳಗಿಂದ ಸಾಯಂಕಾಲವರೆಗೂ ಮಳೆ ಇಲ್ಲ, 17-18 ಡಿಗ್ರಿ ಟೆಂಪರೇಚರ್ ಇದೆ ಅಂದ್ರೆ ನಾನ್ ಕಂಡ್ಕೊಂಡಿರೋಂಥದ್ದು ಇದು ಅಷ್ಟು ಚೆನ್ನಾಗಿ ಬೋರ್ಡ್ ಕೆಲಸ ಮಾಡಲ್ಲ. 24 ಡಿಗ್ರಿ ಅಂದ್ರೆ 26-28 ಅಪ್ ಟು 30-32 ಈ ಟೆಂಪರೇಚರ್ ಅಲ್ಲಿ ನಾವು ಬೋರ್ಡೋ ಸ್ಪ್ರೇ ಮಾಡಿದಾಗ 45-50 ದಿವಸವರೆಗೂ ಕೆಲಸ ಮಾಡುತ್ತೆ ಅದು. ಇದನ್ನ ನಾನು ಪರೀಕ್ಷೆ ಮಾಡಿ ನೋಡಿದೀನಿ. ಈ ಹೈ ಟೆಂಪರೇಚರ್ ಅಲ್ಲಿ ಹೊಡೆದಾಗ ಎಲೆನಲ್ಲಿ ಹತ್ತಿರದ ನೋಡಿದ್ರೆ ಒಂದು ಮುಳ್ಳು ತರ ಅಂತ ಬೆಳ್ಕೊಂಡ್ಬಿಡುತ್ತೆ, ಅಲ್ಲೊಂದು ಕ್ರಿಯೆ ಆಗುತ್ತೆ ಮೋಸ್ಟ್ಲಿ ಅದೆಲ್ಲ ಎಲೆಯಲ್ಲಿ ಕುತ್ಕೊಂಡಿದ್ಮೇಲೆ. ಮತ್ತೆ ಮಿನಿಮಮ್ ಬೋರ್ಡೋ ಸ್ಪ್ರೇ ಮಾಡಿದ್ಮೇಲೆ 5-6 ಗಂಟೆ ಟೈಮ್ ಮಳೆ ಬರಬಾರದು. ಈಗ ಬೇರೆ ಸಿಸ್ಟಮಿಕ್ ಫಂಗಿಸೈಡ್ ಅಲ್ಲಿ ಆದ್ರೆ 1 ಅವರ್ ಆದ್ರೂ ಪರವಾಗಿಲ್ಲ ಅಂತೀವಲ್ಲ, ಇದು ಮಿನಿಮಮ್ 5 ಅವರ್ಸ್ ಬರಬಾರದು. ಇದಿಷ್ಟು ನಾವು ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು. ಆಮೇಲೆ ನೀವು ಹೇಳ್ದಂಗೆ ಈ ಕಾಪರ್ ಸಲ್ಫೇಟ್ ನ ಹೇಗೆ ನಾವು ಕರಗಿಸೋದು ಅಂತ, ಕಾಪರ್ ಸಲ್ಫೇಟ್ ಕರಗ್ಸೋ ವಿಧಾನ ಅಂತ, ಅದು ಪೌಡರ್ ಫಾರ್ಮ್ ಅಲ್ಲಿ ಇರೋಂಥದನ್ನ ಸ್ಥಳದಲ್ಲೇ ನಾವು ನೀರು ಹಾಕೊಂಡು ತಿರುಗಿದ್ರೆ ಒಂದು 2-3 ಮಿನಿಟ್ಸ್ ಕರಗ್ಬಿಡುತ್ತೆ. ಈಗ ನನ್ಗೆ ಅದು ಪೌಡರ್ ತಗೋಬರಕ್ ಇಷ್ಟ ಇಲ್ಲ, ಏನ್ ಅಡಲ್ಟ್ರೇಷನ್ ಆಗಿರ್ಬೋದು ಇನ್ನೊಂದು ಅಷ್ಟೊಂದು ಸೂಕ್ತ ಅಲ್ಲ ಅಂತೇಳಿ ನಾನು ಹರಳು ರೂಪದೇ ತಗೊಂಡ್ಬರ್ತೀನಿ. ಅದಕ್ಕೆ ಏನ್ ಮಾಡ್ತೀವಿ, 200 ಲೀಟರ್ ನೀರಿಗೆ ಕಾಪರ್ ಸಲ್ಫೈಟ್ ಅನ್ನ ಮೇಲ್ಗಡೆ ಎತ್ತರದ ಜಾಗದಲ್ಲಿ ಹಗ್ಗದಲ್ಲಿ ಚೀಲಕ್ಕೆ ನೇತಾಕ್ಬಿಟ್ಟು ಒಂದು ಸ್ವಲ್ಪ ಒಂದು 2 ಇಂಚು ನೀರಿಗೆ ತಾಗಷ್ಟು ಇಟ್ಬಿಟ್ರೆ ಪೂರ್ತಿ ಅದ್ರೊಳಗೆ ಹದ್ದಬಾರದು. ಒಂದು ರೀಪ್ ಅಥವಾ ಏನ್ ಪಟ್ಟಿ ಇರುತ್ತೆ ಮೇಲ್ಗಡೆ ಗೋಡೌನ್ ಅಲ್ಲಿ, ಅಲ್ಲಿಗೆ ಕಟ್ಬಿಟ್ಟು ಚೀಲದಲ್ಲಿ ನೇತಾಕಿ ಒಂದ್ 2 ಇಂಚ್ ಮಾತ್ರ ನೀರಿಗೆ ತಾಗ್ಬೇಕು. ತಾಗ್ಬಿಟ್ಟು ಬೆಳಕರೆ ಹೊತ್ತಿ ಕಂಪ್ಲೀಟ್ ಕರ್ಗೋಗಿರುತ್ತೆ. 50 ಕೆಜಿ ಅಪರ್ ಸಲ್ಫೇಟ್ ಇರುತ್ತೆ, ಕಂಪ್ಲೀಟ್ ಕರ್ಗೋಗಿರುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, 8 ಲೀಟರ್ ದ್ರಾವಣನ ಒಂದು ಬ್ಯಾರಲ್ಗೆ ಹಾಕುತ್ತೀವಿ. 200 ಲೀಟರ್ನ 8 ಲೀಟರ್ನ ಒಂದು ಬ್ಯಾರಲ್ಗೆ ಹಾಕೊಂಡಾಗ 2 ಕೆಜಿ ಬೀಳುತ್ತೆ. ಕಾಫಿಗೆ 4 ಲೀಟರ್ ಹಾಕುತ್ತೀವಿ, ಅವಾಗ 1 ಕೆಜಿ ಕಾಪರ್ ಸಲ್ಫೇಟ್ ಆಗುತ್ತೆ. ಇದಿಷ್ಟು ನಾವು ಅನುಸರಿಸಬೇಕಾಗಿರೋಂತ ಕ್ರಮಗಳು ಸರ್. ಕಾಪರ್ ಸಲ್ಫೇಟ್ ತುಂಬಾ ತೊಂದರೆ ಆಗ್ತಾ ಇದೆ, ಕ್ವಾಲಿಟಿ ಕಡೆ ಗಮನ ಕೊಟ್ಟು ಯಾವ್ದೇ ಬಳಕೆ ಮಾಡ್ಲಿ ಅವರು ಈ ಗುಣಮಟ್ಟನ ಪರೀಕ್ಷೆ ಮಾಡಿ ತಗೋಬರೋದು ಒಳ್ಳೇದು. ನೀವು ಕಂಡಂತೆ ಎಷ್ಟು ತರನಾದ ಮೈಲ್ ತುತ್ತ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ? ತುಂಬಾ ಸಿಗ್ತಾ ಇದೆ ಸರ್. ಈಗ ನಾನ್ ಬಳಕೆ ಮಾಡೋದು ತುಂಬಾ ಮೋಸ್ಟಿಂದ ಒಂದು ಬ್ರ್ಯಾಂಡ್ ಅನ್ನ ಕಂಡಿಟ್ಕೊಂಡಿದ್ದೀನಿ ಸರ್, ಫರ್ಕಿನ್ಸ್ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ. ನಾವು ಯಾವ್ದು ಇಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ, ಒಳ್ಳೇದ್ ಯಾವ್ದಿದೆ ಹೇಳ್ತಾ ಇದ್ದೀನಿ ಅಷ್ಟೇ. ಅದ್ರಲ್ಲಿ ಯಾವಾಗ ತಂದಾಗ್ಲೂ ನಂಗೆ ಡಿಫೆಕ್ಟ್ ಸಿಕ್ಕಿಲ್ಲ ಸರ್, ತುಂಬಾ ಚೆನ್ನಾಗಿರುತ್ತೆ. ಯಾವಾಗ್ಲೂ ಅವ್ರು ಏನ್ ಹೇಳಿರ್ತಾರೆ ಆ ಗುಣಮಟ್ಟ ಇರುತ್ತೆ, ಬೆಲೆನಲ್ಲಿ ಜಾಸ್ತಿ ಇರುತ್ತೆ. ಈ ಉದಾಹರಣೆ ಹೇಳ್ಬೇಕಂದ್ರೆ ಸರ್, ಈಗ 320 ರೂಪಾಯಿ ಅದ್ರ ರೇಟ್ 1 ಕೆಜಿಗೆ, ಬೇರೆ ಎಲ್ಲ 260-250 ಕೊಡ್ತಾ ಇದಾರೆ. ಏನಾಗುತ್ತೆ ಅಂದ್ರೆ ಅದ್ರಲ್ಲಿ ಹೈ ಮಾಯ್ಚರ್ ಇಟ್ಬಿಡ್ತಾರೆ. ನಮಗೆ 200 ರೂಪಾಯಿ ಕಾಪರ್ ಸಲ್ಫೇಟೆ ಕೊಡೋದವ್ರು, ಅಲ್ಲಿಗೆ ತುಂಬಾ ದೊಡ್ಡ ಲಕ್ಷಣ ಆಗುತ್ತೆ. ಮತ್ತೆ ಇಲ್ಲಿ ನಾವು ಬೋರ್ಡ್ ಪ್ರಿಪರೇಷನ್ ಮಾಡುವಾಗ ನಮಗೆ pH ಬ್ಯಾಲೆನ್ಸ್ ಬರಲ್ಲ ಅದು. ಅಲ್ಲಿಗೆ ನಮ್ ಭಾವನೆ ಏನು 2 ಕೆಜಿ ಹಾಕಿದೀವಿ ಅಂತ, ಅಲ್ಲಿರೋದು 1.5 ಕೆಜಿ, ಇನ್ನ 3/4 ಕೆಜಿ ವಾಟರ್. ಅಲ್ಲಿಗೆ ಬೋರ್ಡ್ ನಾವು ಸ್ಪ್ರೇ ಮಾಡ್ತೀವಿ, ಅದು ಉದ್ದೇಶ ಈಡೇರಲ್ಲ, ತುಂಬಾ ತೊಂದರೆಗೊಳಗಾಗ್ತಿವಿ, ಮತ್ತೆ ಕೊಳೆ ರೋಗ ಬರುತ್ತೆ. ಇದು ಬೋರ್ಡೋದಲ್ಲಿ ನಾವು ಸ್ವಲ್ಪ ತಿಳ್ಕೊಳ್ಬೇಕಾಗಿರೋ ವಿಚಾರ. ಬಳ್ಳಿಗಳಿಗೆ ಅಥವಾ ಗಿಡಗಳಿಗೆ ಏನಾದ್ರೂ ತೊಂದರೆ ಆಗುತ್ತೆ ಈ ತರ ವ್ಯತ್ಯಾಸ ಆದಾಗ? ಈಗ ತಾವ್ ಹೇಳಿದ್ರಿ ಮೈಲ್ ತುತ್ತದಲ್ಲಿ ತೇವಾಂಶ ಹೆಚ್ಚಿಗಿದ್ದಾಗ ಸುಣ್ಣ ಜೊತೆಗೆ ಸರಿಯಾಗಿ ಸೇರ್ಕೊಳ್ಳದಲ್ಲೇ ರಸಸಾರ ತಟಸ್ಥ ಮಟ್ಟಕ್ಕೆ ಬಾರದಲ್ಲೇ ಹೆಚ್ಚಾಯ್ತು ಕಮ್ಮಿ ಆಯ್ತು ಅಂದಾಗ ಬಳ್ಳಿಗೆ ಅಥವಾ ಕಾಫಿ ಗಿಡಕ್ಕೆ ಸಮಸ್ಯೆ ಆಗ್ತದಾ, ಅಥವಾ ನೀವು ಕಂಡಿದ್ದು ಮತ್ತೆ ಬೇರೆಯವರು ಹೇಳಿದ್ದು? ಒಳ್ಳೆ ಪಾಯಿಂಟ್ ಕೇಳಿದ್ರಿ ಸರ್. ಕೂರ್ಗಲ್ಲ ಸ್ವಲ್ಪ ತೊಂದರೆ ಆಯ್ತು ಲಾಸ್ಟ್ ಮಂತ್ ಅಲ್ಲಿ. ಹೌದು, ಈ ಸುಣ್ಣ, ಈಗ ಕಾಪರ್ ಸಲ್ಫೇಟ್ ಬಗ್ಗೆ ಮಾತ್ರ ಮಾತಾಡಿದ್ವಿ ನಾವು ಇಷ್ಟವರೆಗೆ, ಸುಣ್ಣದ ಗುಣಮಟ್ಟನ ಅಷ್ಟೇ ಇಂಪಾರ್ಟೆಂಟ್. ಒಳ್ಳೆ ಗುಣಮಟ್ಟದ ಸುಣ್ಣ ಆಗ್ಬೇಕು, ಹೊಸ ಸುಣ್ಣ ಆಗ್ಬೇಕು, ಹಳೆ ಸುಣ್ಣ ಆಗಲ್ಲ. ಕಳೆದೋಗ್ತದೇನ ಗೋಡನ್ ಅಲ್ಲಿ ಉಳಿದಿದೆ ಅದ್ ಹಾಕ್ಬಿಡನ ದಯವಿಟ್ಟು ಹಾಕ್ಬಾರ್ದು, ಅದು ಪರ್ಸೆಂಟೇಜ್ ಕಡಿಮೆ ಆಗಿರುತ್ತೆ. ಈಗ ಸುಣ್ಣ ಒಳ್ಳೆ ಗುಣಮಟ್ಟದ ಸುಣ್ಣ ಆದಾಗ ಮಾತ್ರ ಅದು pH ಬ್ಯಾಲೆನ್ಸ್ ಬರುತ್ತೆ. ಈ ಸುಣ್ಣದ ಪರ್ಸೆಂಟೇಜ್ ಏನಾರ ಕಮ್ಮಿ ಆಗಿದ್ರೆ, ಅವ್ರು ಹೇಳಿದ ರೀತಿಲಿ ಸುಣ್ಣದ ಪರ್ಸೆಂಟೇಜ್ ಇಲ್ಲ, ಸುಣ್ಣದ ಸ್ಟ್ರೆಂತ್ ಕಳ್ಕೊಂಡಿದೆ ಅಂತ ಅಂದ್ರೆ, ಕಾಪರ್ ಸಲ್ಫೇಟ್ ನಾನು ಆಗ್ಲೇ ಹೇಳ್ದಂಗೆ ಅದು ಹೈಲಿ ಅಸಿಡಿಕ್, ಅದು ಸುಣ್ಣ ವರ್ಕ್ ಆಗ್ಲಿಲ್ಲ ಅಂತ ಅಂದ್ರೆ ಸುಣ್ಣ ಸುಟ್ಟು ಎಲೆ ಎಲ್ಲಾನು ಬೀಳಿಸ್ಬಿಡುತ್ತೆ ಕೆಳಗಡೆ, ಲೀಪ್ ಶೆಡ್ ಆಗುತ್ತೆ, ಅವಾಗ ನಮಗೆ ತೊಂದರೆ ಆಗುತ್ತೆ. ಹೈ ಮಾಯ್ಚರ್ ಇರೋ ಕಾಪರ್ ಸಲ್ಫೇಟ್ ಗೆ ನಾವು ಸುಣ್ಣ ಹಾಕಿದಾಗ ಅದೇ ನಮಗೆ ವರ್ಕ್ ಮಾಡಲ್ಲ. ಏನಂದ್ರೆ ಸುಣ್ಣ ಎಲೆಯಲ್ಲಿ ಅಂಟ್ಕೊಳ್ಳಲ್ಲ ಕ್ಲೀನ್ ಆಗಿ, ಸುಣ್ಣದ ಅಂಶ ಜಾಸ್ತಿ ಆಗಿ ಅಲ್ಕಲೈನ್ ಕಡೆ ಹೋದಾಗ ಅದೊಂದು 10-15 ದಿವಸ ಕೆಲಸ ಮಾಡಲ್ಲ. ಮಳೆ ಬಂದಿಟ್ಗೆ ಎಲ್ಲ ತೊಳೆದೋಗ್ಬಿಡುತ್ತೆ. ಹೆಂಗೆ ನಾವು 1% ಬೋರ್ಡ್ ಹೊಡೆದಾಗ 1.5 ತಿಂಗಳು ಮಳೆ ಬಂದ್ಬಿಟ್ಟು ಬ್ಲೂ ಶೇಡ್ ಅಲ್ಲಿ ಕಾಣ್ತಾ ಇರುತ್ತೆ, ಇಟ್ಕೊಂಡಿರುತ್ತೆ ಎಲೆನ ಗಮ್ ತರ ಅಂಟ್ಕೊಂಡಿರುತ್ತಲ್ಲ, ಆತರ ನಿಲ್ಲಲ್ಲ ಎಲೆ ಉದ್ರಲ್ಲ ಆಗ. ಬಟ್ ಬೋರ್ಡೋ ಒಂದ್ 10-15 ದಿವಸ ಕೆಲಸ ಮಾಡಬಹುದು ಅಷ್ಟೇ. ಮತ್ ಇಲ್ಲಿ ಇನ್ನೊಂದೇನಾಗುತ್ತೆ ಸರ್, ಸೆಟ್ ಅಪ್ ತರ ಡಿಸೀಸ್ ಬರಬಾರ್ದು ಅನ್ನೋ ಉದ್ದೇಶಕ್ಕೆ, ಕೊಳೆ ರೋಗ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಬೋರ್ಡೋ ಸ್ಪ್ರೇ ಮಾಡ್ತೀವಿ. ಬಟ್ ಏನ್ ಮಾಡ್ತಾರೆ, ತುಂಬಾ ಜನ ಹೊಸ ಚಿಗ್ರು ಬರ್ಲಿ ದಾರ ಬಂದು ಕಾಲ್ ಕಟ್ಲಿ ಅಂತ ವೇಟ್ ಮಾಡ್ತಾರೆ. ಖಂಡಿತ ತಪ್ಪು. ಇದು ನಾವು ಜೂನ್ ಫಸ್ಟ್ ಒಳಗಡೆ ನಾವು ಎನಿ ಸ್ಟೇಜ್ ಯಾವುದೇ ಸ್ಟೇಜ್ ಅಲ್ಲಿ ಪೇಪರ್ ಇದ್ರು ಚಿಗರ್ ಬರ್ಲಿ ಬಿಡದೆ ಬರದೇ ಇರ್ಲಿ ಅಥವಾ ದಾರ ಬರ್ಲಿ ಬರದೇ ಇರ್ಲಿ ಬಿಳಿ ದಾರ ಇರ್ಲಿ ಹೂ ಆಗ್ತಾ ಇರ್ಲಿ ಏನೇ ಸ್ಟೇಜ್ ಅಲ್ಲಿ ಇದ್ರು ಬೋರ್ಡ್ ಸ್ಪ್ರೇ ಮಾಡಬಹುದು. ಅದರಿಂದ ಪೇಪರ್ ಗೆ ಫಸಲು ಕಟ್ಟೋದಕ್ಕೆ ಯಾವುದೇ ತರದ ಸಮಸ್ಯೆ ಆಗಲ್ಲ. ಎಲ್ಲ ಬಂದ್ಬಿಡ್ಲಿ ಮತ್ತೆ ಹೊಡಿತೀವಿ ಅಂತ ಹೇಳಿ ಹೊಸ ಎಲೆ ಬರ್ಲಿ ಮತ್ತೆ ಹೊಡಿತೀವಿ ಅಂತ ವೇಟ್ ಮಾಡ್ತಾರೆ. ಮಳೆ ಇಟ್ಕೊಳ್ಳುತ್ತೆ, ಫೈಟ್ ಆಫ್ ತರ ಡಿಸೀಸ್ ಬರುತ್ತೆ. ಒಂದ್ ಸರಿ ಫೈಟ್ ಆಫ್ ತರ ಡಿಸೀಸ್ ನಮ್ ತೋಟಕ್ಕೆ ಎಂಟ್ರಿ ಆಯ್ತು ಅಂತ ಅಂದ್ರೆ ನಾವು ಅದನ್ನ ಆಚೆ ಅದನ್ನ ಕಳಿಸೋದ್ ಬಹಳ ಕಷ್ಟ. ಅಂದ್ರೆ ಮಿನಿಮಮ್ 5-6 ಇಯರ್ಸ್ ನಮಗೆ ತೊಂದರೆ ಕೊಡ್ತಾ ಇರುತ್ತೆ. ಅದು ಒಂದ್ ವರ್ಷ ಬಂದ್ರೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ಆ ಜಾಗದಲ್ಲಿ. ವಿಜ್ಞಾನಿಗಳು ಹೇಳೋ ಪ್ರಕಾರ ಅದ್ ಕೆಳಗಡೆ ಏನ್ ಎಲೆ ಬಿದ್ದಿರುತ್ತೆ ಅಲ್ಲಿ 6 ವರ್ಷಗಳ ಕಾಲ ಅಲ್ಲಿ ವಾಸ ಮಾಡುತ್ತೆ. ಹಾಗಾಗಿ ಅದು ಬರ್ದಂಗ್ ನೋಡ್ಕೊಳ್ಳೋದು ಜಾಣತನ. ಮತ್ತೆ ಇನ್ನೊಂದೇನ್ ಮಾಡ್ತಾರೆ, ಈ ಕೊಳೆ ರೋಗ ಬಂದಾಗ ಲೀಪ್ ಸ್ಪಾಟ್ ಏನ್ ಬರುತ್ತೆ ಫೈಟೋಪ್ತರಾ ಡಿಸೀಸ್ ಬಂದ ಮೇಲೆ ಬೋಡೋ ಹೊಡಿಯಕ್ ಹೋದ್ರೆ, ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸರ್, ಬೋಡೋ ಸ್ಪ್ರೇ ಮಾಡಿದ್ರೆ ಫೈಟೋಪ್ತರಾ ಡಿಸೀಸ್ ಯಾವುದೇ ಕಾರಣಕ್ಕೂ ಬರಲ್ಲ. ನಾನ್ ಹೇಳಿದ್ಮೇಲೆ ಆ ತರ ಕರೆಕ್ಟ್ ಬೋಡೋ ಮಾಡ್ಕೊಂಡ್ ಹೊಡಿದ್ರೆ 50 ಇಂಚ್ ಮಳೆ ಬಂದ್ರು ಒಂದು 40 ಡೇಸ್ ಅಥವಾ 35-40 ಡೇಸ್ ಅಥವಾ 40-50 ಇಂಚ್ ಮಳೆ ಬಂದ್ರು ಫೈಟೋಪ್ತರಾ ಡಿಸೀಸ್ ಯಾವುದೇ ಕಾರಣಕ್ಕೂ ಬರಲ್ಲ. ಬಂದ ಮೇಲೆ ತಡೆಯಕ್ಕಾಗಲ್ಲ. ಆಗ ನಾವೇನ್ ಮಾಡ್ಬೇಕು, ಮೆಟಲಾಕ್ಸಲ್ ಮ್ಯಾಂಕೋಸಿಸ್ ಅದನ್ನ ಸ್ಪ್ರೇ ಕೊಡ್ಬೇಕು. ಅಂದ್ರೆ ಲೆಡಾಮಿಲ್ ಗೋಲ್ಡ್ ಅಥವಾ ಮ್ಯಾಟ್ಕೋ ಅಥವಾ ಟಾಟಾ ಮಾಸ್ಟರ್ 2 ಗ್ರಾಮ್/ಲೀಟರ್ ಸ್ಪ್ರೇ ಮಾಡಿ ಅದನ್ನ ಹತೋಟಿಗೆ ತಗೊಂಡ್ ಆಮೇಲೆ ಬೋರ್ಡ್ ಅಪ್ಲೈ ಮಾಡ್ಬೇಕಾಗುತ್ತೆ. ಅಪಾಯಕಾರಿ ಔಷಧಿಗಳವು, ಅವು ಬೇಡ ನಮ್ ತೋಟಕ್ಕೆ ತರದ್ ಬೇಡ ಅನ್ನಂಗಿದ್ರೆ ಫಸ್ಟ್ ಕರೆಕ್ಟಾಗಿ ಬೋರ್ಡ್ ಹೊಡ್ಕೋಬೇಕು. ಈಗ ನಾವೆಲ್ಲ ಮೆಟಲಾಕ್ಸಲ್ ಮ್ಯಾಂಕೋಸಿಸ್ ಬರದೇ ಇಲ್ಲ, ಅವಶ್ಯಕತೆನೇ ಇಲ್ಲ ಅದ್ರ ನಮಗೆ. ಬೋರ್ಡ್ ಕರೆಕ್ಟ್ ಹೊಡ್ಕೊಂಡ್ ಬಿಡ್ತೀವಿ. ಈಗ 2 ರೌಂಡ್ ಬೋರ್ಡ್ ನಡೀತಾ ಇದೆ, ಎಲ್ಲೂ ಒಂದೆಲೆಯಲ್ಲೂ ಏನು ಡಿಸೀಸ್ ಕಾಣ್ತಾ ಇಲ್ಲ. ಧರ್ಮರಾಜನ್, ನೀವು 8 ವರ್ಷದಿಂದ ಕಾಫಿ ಮತ್ತು ಕಾಳುಮೆಣಸನ್ನ ಬೆಳೀತಾ ಇದೀರಿ? ನಮ್ ತಂದೆ ಕಾಲದಿಂದ ಬೆಳೀತಾ ಇದೀವಿ ಸರ್. ನಾನು 15ನೇ ವಯಸ್ಸಿಗೆ ಕೃಷಿಗೆ ತೊಡಗಿಸ್ಕೊಂಡೆ ಸರ್. ನಾನು ಸ್ಕೂಲಿಂದ ಬಂದ ತಕ್ಷಣ ತೋಟಕ್ಕೆ ಹೋಗೋದು, ಕಾಲೇಜಿಂದ ಬಂದ ತಕ್ಷಣ ತೋಟಕ್ಕೆ ಹೋಗೋದು. ಆಮೇಲೆ ತುಂಬಾ ಕುತೂಹಲ. ಈಗ ನನಗೆ ಎಷ್ಟು ಕುತೂಹಲ ಅಂತ ಅಂದ್ರೆ, ಯಾವ್ದಾರು ಒಂದು ಗೊಬ್ಬರ ಹಾಕಿದ್ರೆ ಹಾಕಿದ್ಮೇಲೆ ಏನಾಯ್ತು ಅಲ್ಲಿ ಬೆಳವಣಿಗೆ, ಎಲೆ ಮೊದ್ಲು ಹಾಕಕ್ ಮುಂಚೆಗೆ ಇತ್ತು, ನಾವು ಹಾಕಿ ಆದ್ಮೇಲೆ ಯಾವ ತರ ಆಯ್ತು, ಈ ಬೋರ್ಡ್ ಸ್ಪ್ರೇ ಮಾಡಿದ್ಮೇಲೆ ಮೊದ್ಲು ಹೆಂಗಿತ್ತು, ಅದಾದ್ಮೇಲೆ ಏನಾಯ್ತು, ಈಗ ಗಮನಿಸೋದು ನನಗೆ ತುಂಬಾ ಕುತೂಹಲ ಮೊದ್ಲಿಂದ. ಮತ್ತೆ ಆ ಬೇರು ಎಷ್ಟು ಆಳಕ್ ಹೋಗುತ್ತೆ, ಯಾವ ತರ ಇರುತ್ತೆ, ಕಾಫಿ ಬೇರೆ ಹೆಂಗಿರುತ್ತೆ, ಕಾಳು ಮೆಣಸಿನ ಬೇರೆ ಹೆಂಗಿರುತ್ತೆ, ಅದನ್ನ ತಿಳ್ಕೊಳ್ಳೋಕೋಸ್ಕರ ನಾನು ಒಳ್ಳೆ ಗಿಡನೇ ಕಿತ್ ನೋಡಿರೋ ಉದಾಹರಣೆ ಇದೆ. ತಿಳ್ಕೊಬೇಕಲ್ಲ ನಾನು ಗಿಡ ಹೆಂಗಿರುತ್ತೆ, ಅದು ಬೇರೆ ಎಲ್ಲರಿಗೂ ಹೋಗುತ್ತೆ, ಎಷ್ಟು ಆಳಕ್ ಹೋಗುತ್ತೆ, ತಿಳ್ಕೊಂಡ್ಮೇಲೆ ಸುಲಭ ಅಲ್ವಾ ಬೆಳೆಯೋದಕ್ಕೆ. ಹಾಗೆ ಅದನ್ನೆಲ್ಲ ತಿಳ್ಕೊಳ್ಳೋಂಥದ್ದು ಕಡಿಮೆ ಅಂದ್ರೆ ನಾನೊಂದು 25-30 ವರ್ಷದಿಂದ ನೀರುವಾಗಿ ಕೃಷಿನಲ್ಲಿ ತೊಡಗಿಸ್ಕೊಂಡಿದ್ದೀನಿ. ನಿಮ್ ತಂದೆಯವ್ರ ಕಾಲದಿಂದಲೂ ಬೋರೋ ದ್ರಾವಣವನ್ನ ಸಿಂಪರಣೆ ಮಾಡ್ಕೊಂತ ಬಂದಿದಾರೆ? ಖಂಡಿತವಾಗಿ ಸರ್, ಅವರು ಆ ಕಾಲದಲ್ಲೂ ಬೋರೋ ದ್ರಾವಣ ಮಾಡ್ತಾ ಇದ್ರು. ಬಟ್ ಇವತ್ತಿಗೂ ನಾನ್ ಕಂಡಂಗೆ ಕೊಳೆ ರೋಗಕ್ಕೆ ಅದರಷ್ಟು ಒಳ್ಳೆ ಔಷಧಿನ ಇವತ್ತವರೆಗೂ ಯಾರು ಕಂಡಿರ್ದಿಲ್ಲ ಅಂತ ಹೇಳ್ಬೋದು. ಮತ್ತೆ ಇರೋದ್ರಲ್ಲಿ ಬೇರೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸೇಫ್ ಕೆಮಿಕಲ್ ಅಂತಾನೆ ಹೇಳ್ಬೋದು. ಕೆಲವೊಬ್ರು ಈ ಮಧ್ಯದಲ್ಲಿ ಬೋರೋ ದ್ರಾವಣವನ್ನ ಸಿಂಪರಣೆ ಮಾಡದ್ರಲ್ಲೇ ಕಾಳು ಮೆಣಸನ್ನ ಉಳಿಸಿಕೊಂಡ್ರೆ ಕಾಳು ಮೆಣಸಲ್ಲಿ ಫಲ ಪಡಿತದ್ರೆ ಏನಂತೀರಿ? ಅದು ನನಗೆ ಅತಿ ಆಶ್ಚರ್ಯ ತರುತ್ತೆ ಸರ್. ಯಾಕೆ ಅಂತ ಅಂದ್ರೆ, ನಾನು ಬೋರ್ಡೋ ಸ್ಪ್ರೇ ಮಾಡಿದೀನಿ, ನಮ್ಮ ಕೆಲವು ಅಕ್ಕಪಕ್ಕದಲ್ಲಿ ಬೋರ್ಡೋ ಸ್ಪ್ರೇ ಮಾಡಿಲ್ಲ. ಈಗ ಈ ವರ್ಷದ ಉದಾಹರಣೆ ಹೇಳ್ಬೇಕಂತ ಅಂದ್ರೆ, ಅವ್ರಿಗೆ ಆಲ್ರೆಡಿ ಫೈಟೋಪ್ತರಾ ಡಿಸೀಸ್ ಬಂದಿದೆ ಸರ್. ಇನ್ ಕೆಲವ್ರದ್ದು ಏನಾಗಿದೆ, ಅರ್ಧದವರೆಗೂ ಬೋರ್ಡೋ ಸ್ಪ್ರೇ ಮಾಡಿದ್ದಾರೆ, ಅಲ್ಲಿಂದ ಮುಂದಕ್ಕೆ ಬೋರ್ಡೋ ಸ್ಪ್ರೇ ಮಾಡಕ್ ಅವರಿಗೆ ಅವಕಾಶ ಆಗಿಲ್ಲ. ಕರೆಕ್ಟ್ ಆಗಿ ಆ ಜಾಗದಿಂದ ಎಲೆ ಚಿಗರ್ನಲ್ಲಿ ಫೈಟೋಪ್ತರಾ ಡಿಸೀಸ್ ಎಂಟ್ರಿ ಆಗಿದೆ. ಹಾಗಾಗಿ ಕಾಫಿ ಹೆಂಗ ನಿಭಾಯಿಸಬಹುದು ಸರ್, ಕಾಳು ಮೆಣಸಲ್ಲಿ ನನ್ನ ಪ್ರಕಾರ ಬೋರ್ಡ್ ಸ್ಪ್ರೇಗ್ ಹೋಗೋದು ತುಂಬಾ ಮುಖ್ಯ. ಮತ್ತೆ ಎಲ್ಲೋ ಕೆಲವರಿಗೆ ಭೂಮಿಲಿ ತೇವಾಂಶ ಕಡಿಮೆ ಇರ್ಬೋದು, ಅಥವಾ ಅಲ್ಲಿ ವಾತಾವರಣ ಆ ತರ ಏನ ಸಪೋರ್ಟ್ ಮಾಡಿರ್ಬೋದು, ಹಾಗಾಗಿ ಇರ್ಬೋದು ಸರ್. ನನ್ನ ಪ್ರಕಾರ ಸುಣ್ಣ ಮೈಸೂರು ಇಲ್ದಲೇ ನಾವು ಪೆಪ್ಪರ್ನ ಮಲ್ನಾಡ್ ಪ್ರದೇಶದಲ್ಲಿ ಬೆಳೆಯೋದು ತುಂಬಾ ಕಷ್ಟದ ಕೆಲಸ ಅಂತಾನೆ ಹೇಳ್ಬೋದು. ಕೊಡಗಿನಲ್ಲಿ ಮತ್ತು ಹಾಸನ ಜಿಲ್ಲೆಯಲ್ಲಿ ಕೆಲವಾರು ಜನ 16 ವರ್ಷಗಳಿಂದ ಬೋರ್ಡ್ ದ್ರಾವಣವನ್ನೇ ಸಿಂಪರಣೆ ಮಾಡಿಲ್ಲ ಕಾಳು ಮೆಣಸಿಗೆ, ಆದ್ರೂ ತೋಟ ಚೆನ್ನಾಗಿದೆ, ಇಳುವರಿ ಬರ್ತಾ ಇದೆ. ಅರೆ ಮಲ್ನಾಡಲ್ಲಿದೆ, ಬಟ್ ನಮ್ಮ ಮಲ್ನಾಡ್ ಪ್ರದೇಶದಲ್ಲಿ ನಾನು ಕಂಡಂತೆ ಯಾರು ವಿತೌಟ್ ಬೋರ್ಡದಲ್ಲಿ ಯಾರು ತೋಟನು ಉಳ್ಕೊಂಡಿಲ್ಲ. ಇಲ್ಲ, ಕೊಡಗಿನಲ್ಲಿ ನಾವು 16 ಕಡೆಗೆ ನೋಡಿದ್ವಲ್ಲ, 16 ಜನ ಬೋರ್ಡ್ ದ್ರಾವಣವನ್ನೇ ಅವರು ಮುಟ್ಟಿಲ್ಲ ಮತ್ತೆ ಬಳಸೋದಿಲ್ಲ ಅನ್ನೋ ಒಂದು ಮನಸ್ಸನ್ನ ಇಟ್ಕೊಂಡ್ಬಿಡಿದಾರೆ. ತೋಟನು ಚೆನ್ನಾಗಿದೆ, ಬಳ್ಳಿನೂ ಚೆನ್ನಾಗಿದೆ, ಮತ್ತೆ ಕ್ರಾಪ್ನು ಏನು ತೊಂದ್ರೆ ಇಲ್ಲ. ಆಶ್ಚರ್ಯ, ಬಟ್ ವಿತೌಟ್ ಬೋರ್ಡ್ ರೆಪ್ಪರ್ ಬೆಳೆಯಕ್ಕೆ ನಮ್ಮ ಏರಿಯಾದಲ್ಲಿ ತುಂಬಾ ಕಷ್ಟ ಇದೆ ಸರ್. ಅವರು ಏನ್ ಹೇಳ್ತಾರಂದ್ರೆ, ಬೋರ್ಡ್ ದ್ರಾವಣವನ್ನ ಕೊಟ್ಟಷ್ಟು ಅದು ಅಭ್ಯಾಸ ಆಗ್ಬಿಡುತ್ತೆ, ಮತ್ತೆ ಅದು ಕೊಡದೆ ಹೋದ್ರೆ ನೀವ್ ಹೇಳಿದಂಗೆ ಈಗ ಒಂದ್ ವರ್ಷ ಕೊಡ್ಲಿಲ್ಲ ಅಥವಾ ಏನಾದ್ರು ವ್ಯತ್ಯಾಸ ಆಯ್ತಂದ್ರೆ ಬಳ್ಳಿಗಳು ಹೋಗ್ಬಿಡ್ತವೆ, ಹಂಗಾಗಿ ನಾವು ಕೊಟ್ಟೇ ಇಲ್ಲ ಅಂತ ಅನ್ಕೊಂಡು ಮಾತಾಡಿದ್ವಿ. ಅಂತವ್ರದ್ದು ನಾವು ರೆಕಾರ್ಡ್ ಮಾಡಿ ಪ್ರಸಾರ ಮಾಡಿದೀವಿ. ತಾವ್ ಹೇಳಿದಂಗೆ ಅಲ್ಲಿಯ ಮಣ್ಣಿನ ಪರಿಸ್ಥಿತಿ ಮತ್ತಿನ್ನು ಅವ್ರು ಮಾಡೋ ಕೆಲಸಗಳು ಇನ್ನು ಬೇರೆ ಬೇರೆ ಅಂಶಗಳು ಪೂರಕವಾಗಿರ್ತವೆ. ಹೌದು, ಕೆಲವೊಬ್ಬರಿಗೆ ಏನಾಗಿದೆ ಈ ಬೋರ್ಡ್ ಅನ್ನು ಒಂದ್ ರೀತಿ ಭೂಮಿಯ ತಾಮ್ರದ ಅಂಶವನ್ನ ವಿಷದ ಅಂಶವನ್ನ ಹೆಚ್ಚಿಗೆ ಮಾಡುತ್ತೆ ಅಂತ ಅನ್ಕೊಂಡು ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಮತ್ತೆ ಅಧ್ಯಯನಗಳು ಹೇಳ್ತವೆ ಕಾಪರ್ ಅಂಶ ಹೆಚ್ಚಿಗೆ ಭೂಮಿಯಲ್ಲಿ ಇವತ್ತು ಸೇರಿಕೆ ಮಾಡಿದೆ, ಕಾಪರ್ ಟಾಕ್ಸಿಸಿಟಿ ಅನ್ನೋದು ಇವತ್ತು ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ ಅಂತ ಅನ್ಕೊಂಡು ಅಧ್ಯಯನಗಳು ಮತ್ತೆ ತಜ್ಞರು ಅನುಭವಸ್ಥರನ್ನು ಮಾತಾಡೋದಿದೆ. ಏನಾದ್ರೂ ಒಂದು ಇತಿಮಿತಿಯಲ್ಲಿ ಉಪಯೋಗಿಸಿಕೊಳ್ಬೇಕು. ಈಗ ಕರೆಕ್ಟ್ ಸರ್, ಇತಿಮಿತಿ ಅಂತ ಏನ್ ಹೇಳಿದ್ರಿ? ಹೌದು, ಅದನ್ನೇ ನಾನು ಹೇಳಕ್ ಬಂದೆ. ವಿಪರೀತ ಇಳಿದೋಗೋ ತರ ಹೊಡೆಯೋದು ಅದು ತಪ್ಪು. ಮಣ್ಣಲ್ಲಿ ಇನ್ನೊಂದ್ ತಪ್ಪು ತಿಳುವಳಿಕೆ ಇದೆ ಸರ್, ಕಾಪರ್ ಸಲ್ಫೈಟ್ ಮತ್ತೆ ಸುಣ್ಣ ಏನಿದೆ ಬೋಡೋ ದ್ರಾವಣ ಮಣ್ಣಿಗೆ ಬಿದ್ಮೇಲೆ ಕೆಲಸ ಮಾಡಲ್ಲ ನೋಡಿ. ಇದು ನಾವು ಮಣ್ಣಲ್ಲಿ ಕೆಲಸ ಮಾಡೋದು ಶಿಲೀಂಧ್ರ ನಾಶಕ ಅಂದ್ರೆ ಕಾಪರ್ ಆಕ್ಸಿಕ್ಲೋರೈಡ್ COC, ಅದನ್ನ ಸ್ಪ್ರೇ ಮಾಡಕ್ ಹೋಗ್ತಾರೆ, ಈ ಬೋರ್ಡನ್ನ ಮಣ್ಣಿಗೆ ಹಾಕಕ್ ಹೋಗ್ತಾರೆ. ಹೌದು, ಆ ತರಹದ ಕಷ್ಟ ಆಗತ್ತೆ. ನಾವು ಮಣ್ಣಿಗೆ ಜಾಸ್ತಿ ಬೀಳ್ದಂಗ್ ನೋಡ್ಕೋತೀವಿ. ಮತ್ತೆ ಪ್ರತಿ ವರ್ಷ ನಾವು ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ನಾವು ಅಷ್ಟು ವರ್ಷ ಬಳಸಿದ್ರು ನಮ್ಮಲ್ಲಿ ಆ ತರ ಏನು ಕಂಡು ಬಂದಿಲ್ಲ. ನೀವ್ ಹೇಳಂಗೆ ಹಿತಮಿತವಾಗಿ ಅಂತ ಒಂದು ಪದ ಹೇಳಿದ್ರಲ್ಲ, ಅದು ತುಂಬಾ ಸೂಕ್ತ ಒಂದು ಪದ. ಅದನ್ನ ಜ್ಞಾನ ಇಟ್ಕೊಂಡು ನಾವು ಎಷ್ಟು ಬೇಕಷ್ಟು ಬಳಕೆ ಮಾಡಿದ್ರೆ ಏನು ತೊಂದರೆ ಆಗಲ್ಲ. ನಿಜ ನಿಜ ನಿಜ. ನಾವೇನು ಸ್ಪ್ರೇ ಮಾಡ್ತೀವಿ, ಒಳ್ಳೆ ಬ್ರಷರ್ ಗನ್ ಮತ್ತೆ ಒಳ್ಳೆ ಸ್ಪ್ರೇ ಗನ್ಗಳು ಯೂಸ್ ಮಾಡಿದ್ರೆ ಹೊಗೆ ತರ ಹೋಗ್ಕೋಬೇಕು, ತುಂಬಾ ಕೆಳಗಡೆ ಸುರಿಬಾರ್ದು. ಮತ್ತೆ ಎಲೆ ಕೆಳಗಡೆ ಸಿಂಪರಣೆ ಮಾಡ್ಬೇಕಂತ ಹೇಳ್ತೀರಾ? ಅಂದ್ರೆ ಏನ್ ಎಲೆಗಳಿದೆ ಸರ್ ಅಲ್ಲಿ ಮಾತ್ರ ಮಾಡಿದ್ರೆ ಸಾಕು. ಅಂದ್ರೆ ನಾವು ಹೊಡಿವಾಗ ಏನ್ ಕೆಳಗಡೆ ಬೀಳುತ್ತೆ, ಸ್ವಲ್ಪನಾದ್ರೂ ಬಿದ್ದೆ ಬೀಳುತ್ತೆ, ವಿಪರೀತ ಬೀಳಬಾರದು ಅನ್ನೋದು ನಾನು ಹೇಳ್ತಾ ಇರೋದು. ನಾವು ಸ್ಪ್ರೇ ಮಾಡೋ ಹನಿಗಳು ಏನ್ ಕೆಳಗಡೆ ಬೀಳುತ್ತೆ ಅದೇ ಸಾಕಾಗುತ್ತೆ. ಅಲ್ಲ, ಎಲೆ ಮೇಲ್ಗಡೆ ಅಲ್ದನೆ ಎಲೆ ಕೆಳಗಡೆ ಸಿಂಪರಣೆ ಮಾಡ್ಬೇಕಂತ ಕೆಲವೊಬ್ರು ಹೇಳ್ತಾರೆ. ಯಾವುದೇ ಪದಾರ್ಥ ಎಲೆ ಅಂದ್ರೆ ನಾವು ಗನ್ನ ಈ ಕಡೆ ಕೆಳಗಡೆಯಿಂದ ಹಿಡಿಯುವಾಗ ಎಲ್ಲ ಕಡೆ ಹೋಗಿ ಕುತ್ಕೊಳ್ಳುತ್ತೆ, ಅಡಿಗೆ ಜಾಸ್ತಿ ಹೋಗುತ್ತೆ. ಎಲೆ ಡಿಸೈನ್ ಈ ತರ ಇರುತ್ತಲ್ಲ, ಬಾಗಿರುತ್ತಲ್ಲ. ಹೌದು ಹೌದು, ನಾವು ಲ್ಯಾನ್ಸ್ ಹಿಡಿಯುವಾಗ ಅಡಿ ಭಾಗದಿಂದಾನೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಸರಿನೇ ಸರಿನೇ. ಹಾಗಾಗಿ ಆ ತರ ಒಂದ್ ಇದನ್ನ ನಾವು ಕರೆಕ್ಟ್ ಟೈಮ್ ಅಲ್ಲಿ ಮಾಡ್ಬೇಕು ಸರ್, ಸುಮ್ನೆ ಯಾವಾಗ್ಲೂ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಹೌದು, ಒಂದು ತಾವು ತೇವಾಂಶದ ಬಗ್ಗೆ ಹೇಳ್ತಾ ಇದ್ರಿ, ಇನ್ನೊಂದು ವಿಚಾರ ಅದರಲ್ಲಿ ಕಾಪರ್ ಸಲ್ಫೇಟ್, ಕಾಪರ್ ಮತ್ತು ಸಲ್ಫೇಟ್ ಎಷ್ಟಿದೆ ಅಂತ ಅದನ್ನು ತಿಳ್ಕೊಳ್ಳೋದು ಸೂಕ್ತ ಅಂತ ಅನ್ಕೊಂಡು ಕೆಲವೊಂದ್ ಕಡೆಗೆ ಮಾತಾಡೋದಿದೆ. 24-25% ಇರುತ್ತೆ ಸರ್ ಅದು. ಅದ್ರಲ್ಲಿ ಅಂತ ದೊಡ್ಡ ತೊಂದರೆ ಆಗ್ತಾ ಇಲ್ಲ. ತೇವಾಂಶ ಜಾಸ್ತಿ ಇದ್ದಾಗ ಅವ್ರ ಏನ್ 25% ಅಂತ ಹೇಳ್ತಾರೆ, ಆ ಪರ್ಸೆಂಟೇಜ್ ಇರಲ್ಲ ಸರ್. ನೋಡಿ, ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ, ನನಗೊಬ್ರು ಕಾಂಟ್ಯಾಕ್ಟ್ ಮಾಡಿ 250 ಕಾಪರ್ ಸಲ್ಫೇಟ್ ಕೊಡ್ತೀವಿ ಅಂತ ಹೇಳಿದ್ರು. ನಾನೇನ್ ಹೇಳಿದೆ, ಅಷ್ಟು ಕಮ್ಮಿಗೆ ಹೆಂಗ್ ಕೊಡಕ್ ಸಾಧ್ಯ ಸರ್? ಆಯ್ತು, ನನಗ್ ಕೊಡಿ, ನಮ್ ವೆಬ್ ಕ್ಲಾಸ್ಗೆ ಬೇಕು, ಒಂದ್ 10 ಟನ್ನೇ ಕೊಡಿ. ನಂದೊಂದ್ ಕಂಡೀಷನ್ ಇದೆ, ಮಾಯಿಶ್ಚರ್ 12% ಇರಬೇಕು, ಅಷ್ಟೊಳಗಡೆ ಇರಬೇಕು. 250 ಹೇಳಿದ್ರಲ್ಲ, ನಾನ್ 275 ಕೊಡ್ತೀನಿ ಸರ್ ಅಂದೆ. ಅವ್ರು ನನಗ್ ಮತ್ ವಾಪಸ್ ಕಾಂಟ್ಯಾಕ್ಟೇ ಮಾಡ್ಲಿಲ್ಲ. ಅಲ್ಲಿಗೆ ಏನರ್ಥ, ತುಂಬಾ ಮೋಸ ಆಗುತ್ತೆ. ತಾವ್ ಹೇಳಿದಂಗೆ 12% ಮೇಲೆ ತೇವಾಂಶ ಇರಬಾರ್ದು ಅಲ್ವಾ? ಇರಬಾರ್ದು ಕಾಪರ್ ಸಲ್ಫೇಟ್ ಅಲ್ಲಿ. ಮತ್ತೆ ಇತ್ತೀಚೆಗೆ ಸರ್, ಕಾಫಿನಲ್ಲಿ ಲೀಫ್ ಸ್ಪಾಟ್ ಅಂತ ಬರ್ತಾ ಇದೆ, ಈ ಸಂದರ್ಭದಲ್ಲಿ ಅದೊಂದು ಹೇಳ್ಬೋದು ಅನ್ಕೊಡ್ತೀನಿ. ಕಪ್ಪು ಚುಕ್ಕೆ ಏನ್ ಬರುತ್ತೆ, ಅದ್ರಲ್ಲಿ 2-3 ತರ ಬರುತ್ತೆ ಸರ್. ಈಗ ಯೆಲ್ಲೋ ಪೌಡರ್ ಅಂದ್ರೆ ಹೆಮಿಲಿಯಾ ಅಂತ ಒಂದು ಡಿಸೀಸ್ ಬರುತ್ತೆ, ಅದಕ್ಕೂ ಲೀಫ್ ರಸ್ಟ್ ಅಂತ ಕರಿತೀವಿ. ಅಡಿ ಭಾಗದಲ್ಲಿ ತಿರುಗಿಸಿದ್ರೆ ಹಳದಿ ಪುಡಿ ತರ ಇರುತ್ತೆ, ಅದಕ್ಕೆ ಹೆಕ್ಸಕೋನಸೋಲ್ ಯೂಸ್ ಮಾಡ್ಬೇಕಾಗತ್ತೆ ಸರ್. ಅದು ಮೇನ್ ಅಲ್ಲಿ ಹೊಡಿಬೇಕಾಗತ್ತೆ. ಇವಾಗ ವೀಡಿಂಗ್ ಮೆಷಿನ್ ಯೂಸ್ ಮಾಡ್ತಾ ಇದೀವಿ, ಅದನ್ನು ಹೊಡೆದಿರೋ ಜಾಗದಲ್ಲಿ ಟೋಟಲಿ ಅರೇಬಿಕಾದಲ್ಲಿ ಕಪ್ಪು ಚುಕ್ಕೆ ಅಂದ್ರೆ ಕೊಳೆ ರೋಗ, ಸರ್ಕಸ್ಪುರ ಅನ್ನೋದು ಒಂದು ಡಿಸೀಸ್ ಅದು. ಅದಕ್ಕೆ ನಾವು ಟಿಲ್ಟ್ ಅನ್ನೋ ಸ್ಪ್ರೇ ಅಂದ್ರೆ ಪ್ರೊಪಿಕೋನಸೋಲ್ 25% ECದು 1 ml/L ಅದನ್ನ ಸ್ಪಾಟ್ ಸ್ಪ್ರೇ ಮಾಡ್ಕೊಂಡ್ರೆ ಆ ಗಿಡನ ಹಾಳಾಗ್ದಂಗೆ ನಾವು ನೋಡ್ಕೋಬಹುದು ಸರ್. ಅದಕ್ಕೆ ಎಕ್ಸಕೋನಸೋಲ್ ಹೊಡಿಯಕ್ ಹೋಗ್ತಾರೆ ಅಥವಾ ಬೆಲ್ಸ್ಟನ್ ಹೊಡಿಯಕ್ ಹೋಗ್ತಾರೆ. ಬೇರೆ ಬೇರೆ ಏನೋ ಹೊಡೆದು ದುಡ್ಡು ಕಳ್ಕೋತಾರೆ, ಅಲ್ಲಿ ಭೂಮಿ ಮೇಲೆ ಬೇರೆ ಬೇಡದ ಔಷಧಿ ಎಲ್ಲ ಬಿದ್ದು ಭೂಮಿನೇ ಹಾಳಾಗುತ್ತೆ, ಅವ್ರ ಗಿಡನೂ ಸರಿ ಹೋಗಲ್ಲ. ಹಂಗಾಗಿ ಯಾವ ಡಿಸೀಸ್ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಅವನ್ನ ನಾವು ಬೇಗ ವಾಸಿ ಮಾಡ್ಕೋಬಹುದು. ಹೌದು ಹೌದು. ಕಳೆನಾಶಕ ಯೂಸ್ ಮಾಡಬಾರ್ದು ಅನ್ನೋದು ಒಂದು ದೊಡ್ಡದಾಗಿ ನಾನು ಇದ್ ಮಾಡ್ತಾ ಇದೀನಿ. ಅದು ಅದಕ್ಕೆ ಪರ್ಯಾಯ ಏನ್ ಮಾಡಬೇಕು ಅಂದಾಗ ಬ್ರಷ್ ಕಟ್ಟರ್ ಯೂಸ್ ಮಾಡಿ, ಮೆಷಿನ್ ಯೂಸ್ ಮಾಡಿ, ತುಂಬಾ ಚೀಪ್ ಅಂಡ್ ಬೆಸ್ಟ್ ಅದು ಅಂತ. ಅಂದ್ರೆ ಎಲ್ಲ ಹಳೆಲ್ಲ ಪುಡಿ ಪುಡಿ ಆಗಿ ಭೂಮಿಗೆ ಸೇರ್ಕೊಂಡು ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗುತ್ತೆ. ಅದರಿಂದ ಹೌದು ಏನಿದೆ, ಮಣ್ಣು ಹೋಗಿ ಅಲ್ಲಿ ಕುತ್ಕೊಂಡು ಅಲ್ಲಿರೋ ಫಂಗಸ್ ಅಲ್ಲಿ ಬೇಗ ಡೆವಲಪ್ ಆಗ್ತಾ ಇದೆ. ಅದು ಸರ್ಕಸ್ಪುರ ಅನ್ನೋದು ಒಂದು ಡಿಸೀಸ್, ಅದು ತುಂಬಾ ಬರಲ್ಲ, ಅದೇನ್ ದೊಡ್ಡ ಸಮಸ್ಯೆ ಏನಲ್ಲ. ಏನಾದ್ರು ಕಂಡು ಬಂದ್ರೆ ಪ್ರೊಪಿಕೋನಸೋಲ್ ಟಿಲ್ಟ್ ಅಂತ ಅದ್ರದ್ದು ಬ್ರ್ಯಾಂಡ್ ನೇಮ್, ಅದನ್ನ 1 ml/L ಸ್ಪಾಟ್ ಸ್ಪ್ರೇ ಮಾಡ್ಕೋಬಿಟ್ರೆ ಏನು ತೊಂದರೆ ಆಗಲ್ಲ.

ಕಳೆದ ವರ್ಷ ಇದೇ 4.66 ಮಿಲಿಮೀಟರ್ ಮಳೆಯಾಗಿತ್ತು. ಜನವರಿಯಿಂದ ಇಲ್ಲಿಯವರೆಗೆ ಮಳೆ 2643.85 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 1896.72 ಮಿಲಿಮೀಟರ್ ಮಳೆಯಾಗಿತ್ತು. ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 84.48 ಮಿಲಿಮೀಟರ್. ಕಳೆದ ವರ್ಷ ಇದೇ ದಿನ 9.13 ಮಿಲಿಮೀಟರ್. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 3763.35 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 2624.57 ಮಿಲಿಮೀಟರ್ ಮಳೆಯಾಗಿತ್ತು. ವಿರಾಜಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 37.22 ಮಿಲಿಮೀಟರ್. ಕಳೆದ ವರ್ಷ ಇದೇ ದಿನ 2.58 ಮಿಲಿಮೀಟರ್. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 2030.14 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 1516.86 ಮಿಲಿಮೀಟರ್ ಮಳೆಯಾಗಿತ್ತು. ಸೋಮರಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 64.23 ಮಿಲಿಮೀಟರ್ ಮಳೆಯಾಗಿದೆ. ಕಳೆದ ವರ್ಷ ಇದೇ ದಿನ 2.28 ಮಿಲಿಮೀಟರ್. ಜನವರಿಯಿಂದ ಇಲ್ಲಿಯವರೆಗಿನ ಮಳೆ 2138.07 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 1548.72 ಮಿಲಿಮೀಟರ್ ಮಳೆಯಾಗಿತ್ತು. ಜಿಲ್ಲೆಯಲ್ಲಿ ಹೋಬಳಿವಾರು ದಾಖಲಾಗಿರುವ ಮಳೆ ವಿವರ: ಮಡಿಕೇರಿ ಕಸಬಾ 27.8, ನಾಪೋಕ್ಲು 150.40, ಸಂಪಾಜೆ 19.50, ಭಾಗಮಂಡಲ 140.20, ವಿರಾಜಪೇಟೆ ಕಸಬಾ 30, ಹುದಿಕೇರಿ 45.40, ಶ್ರೀಮಂಗಲ 63.40, ಪೊನ್ನಂಪೇಟೆ 50, ಅಮ್ಮತ್ತಿ 23.50, ಬಾಳೆಲೆ 11, ಸೋಮಾರಪೇಟೆ ಕಸಬ 72.60, ಶನಿವಾರ ಸಂತೆ 48, ಶಾಂತಳ್ಳಿ 198, ಕೊಡ್ಲಿಪೇಟೆ 50, ಕುಶಾಲನಗರ 0.80, ಸುಂಟಿಕೊಪ್ಪ 16 ಮಿಲಿಮೀಟರ್ ಮಳೆಯಾಗಿದೆ. ಹಾರಂಗಿ ಜಲಾಶಯದ ನೀರಿನ ಮಟ್ಟ: ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 2859 ಅಡಿಗಳು. ಇಂದಿನ ನೀರಿನ ಮಟ್ಟ 2854.58 ಅಡಿಗಳು. ಕಳೆದ ವರ್ಷ ಇದೇ ದಿನ 2855.61 ಅಡಿಗಳು. ಹಾರಂಗಿಯಲ್ಲಿ ಬಿದ್ದ ಮಳೆ 7.80 ಮಿಲಿಮೀಟರ್. ಕಳೆದ ವರ್ಷ ಇದೇ ದಿನ 3.20 ಮಿಲಿಮೀಟರ್. ಇಂದಿನ ನೀರಿನ ಒಳಹರಿವು 5473 ಕ್ಯೂಸೆಕ್ಸ್. ಕಳೆದ ವರ್ಷ ಇದೇ ದಿನ 3322 ಕ್ಯೂಸೆಕ್. ಇಂದಿನ ನೀರಿನ ಹೊರ ಅರಿವು ನದಿಗೆ 4566 ಕ್ಯೂಸೆಕ್, ನಾಲೆಗೆ 250 ಕ್ಯೂಸೆಕ್. ಕಳೆದ ವರ್ಷ ಇದೇ ದಿನ ನೀರಿನ ಹೊರ ಅರಿವು ನದಿಗೆ 2566 ಕ್ಯೂಸೆಕ್, ನಾಲೆಗೆ 250 ಕ್ಯೂಸೆಕ್. ಇದುವರೆಗೆ ಮಳೆ ಮಾಹಿತಿ ಕೇಳಿದಿರಿ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ समझ गए सब? गुड, वेरी गुड. एक बार फिर करेंगे. भूकंप आते ही खुली जगह में जाओ, ना जा पाए तो पहले झुको, सर को ढको, किसी चीज को मजबूती से पकड़ो या किसी कोने में सर ढक कर खड़े हो जाओ. आप भी भूकंप से बचना सीखिए. तैयारी में है समझदारी. आपके हित में तत्पर एनडीए में. ಕುಟ್ಟ ಕೊಡವ ಸಮಾಜತ್ ಈ ತಿಂಗ 14 ನಾರಾ ಚಾಪಲಕ 10 ಗಂಟೆ ಲಿಂಜಿ ವೈಪತ್ 5 ಗಂಟೆಗೆತ್ತನೆ ಕಕ್ಕಡ ನಮ್ಮೇ ನಡ್ಪ. ತರಾವರಿ ಉಡುಪು ತೊಡುಪು ಬಟ್ಟೆ ಬರೆ ಪುಸ್ತಕ ಫರ್ನಿಚರ್ ಪೂಗಿಡ ಕಾರ್ ಜೀಪ್ ಮೂನು ತೀನಿ ಅಲ್ಲತೆ ಸುಮಾರು ಬಗೆರ ಮನೆಕ್ ಬೋಂಡಿಯನ್ನ ವಸ್ತುರ ಪ್ರದರ್ಶನ ಪಿಂಜ ಮಾರಾಟ ವ್ಯವಸ್ಥೆ ಉಂಡ್. ಏದೇ ಜಾತಿ ಧರ್ಮತ್ರ ನಿರ್ಕ ಇಲ್ಲತೆ ಎಲ್ಲರೂ ಬಂತು ಕೂಡಿಯಾಡೋಣಂದು ಕಟ್ಟಣಿತ್ ಕುಟ್ಟ ಕೊಡವ ಸಮಾಜತ್ರ ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ಎಲ್ಲಾ ಸದಸ್ಯಂಗ.

ನಿಧನ ಸುದ್ದಿ. ನಾಪೊಕ್ಲು ಬೇತ ನಿವಾಸಿ ಪಾತಂಡ ಸೋಮಯ್ಯ ಅಯ್ಯಂಗಡಮೋ ನಮಿತ ಇಂದು ಮರಣಪಟ್ಟಿತು. ಇರುವ ದಂಡು ವೈದ್ಯರ ಪಾತಂಡ ನಮಿತ ಅಯ್ಯಂಗಡ ಕಿರಿಕಾರ್ಯ ನಾಳೆ ಪೊಲಕ 10 ಗಂಟೆಗೆ ಅಯ್ಯಂಗಡ ಸ್ವಂತ ಮನೇಲಿ ನಡಪ. ಕಗ್ಗೋಡ್ಲು ಹೂಕಾಡು ಪೈಸಾರಿ ನಿವಾಸಿ ರಾಜುರವರ ಪತ್ನಿ ಶರ್ಲೀನಾ ಮಮತ ಇಂದು ನಿಧನರಾದರು. 27 ವರ್ಷದ ಶರ್ಲೀನಾ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಯೊಳಗೆ ಮಡಿಕೇರಿಯ ಸಂತ ಮೈಕಲರ ಚರ್ಚ್ ಸ್ಮಶಾನದಲ್ಲಿ ನಡೆಯಲಿದೆ. ಕೈಕೇರಿ ನಿವಾಸಿ ಬಲ್ಯಮಂಡ ಮಂದಪ್ಪ ಚುಬ್ರು ಇಂದು ಮರಣಪಟ್ಟಿತು. 65 ವೈದ್ಯರ ಬಲ್ಯಮಂಡ ಮಂದಪ್ಪ ಚುಬ್ರು ಅಯ್ಯಂಗಡ ಆಕಿರಿ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆಗೆ ಚೆಂಬೆಬೆಳ್ಳೂರು ಗ್ರಾಮತರ ಒಕ್ಕತೂಟಂಗಳತ್ತು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.